4828840849. ಈಗ ಕೇಳಿ 705ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಮೇಘ ಸಂದೇಶ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಯುಗಾದಿಯಿಂದ ಹೊಸ ವರ್ಷ ಶುರುವಾಗ್ತದ, ಅದೇ ರೀತಿಯಾಗಿ ಯುಗಾದಿಯಿಂದ ಮೇಘ ಸಂದೇಶ ಸರಣಿಯ ಹೊಸ ವರ್ಷ ಕೂಡ ಶುರುವಾಗ್ತದ. ಮೇಘ ಸಂದೇಶ ಸರಣಿ ಶುರುವಾಗಿ 16 ವರ್ಷಗಳು ತುಂಬಿ ಈಗ 17ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಅದು ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಮೆಚ್ಚುಗೆಗಳಿಂದ ಇಲ್ಲಿ ತನಕ ಈ ಹಾದಿಯನ್ನ ಸವಿಸಿಕೊಂಡು ಬಂದದ. ಮೇಘ ಸಂದೇಶ ಸರಣಿಯೊಳಗ ನಾವೇನು ತಮಗ ಸೂಚನೆಗಳನ್ನ ಕೊಡ್ತಾ ಇದ್ದೀವಿ, ಏನು ಜ್ಞಾನವನ್ನ ತಮಗ ಕೊಡ್ತಾ ಇದ್ದೀವಿ, ಆ ಜ್ಞಾನವನ್ನ ತಾವು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಕೃಷಿ ಬದುಕನ್ನ ಒಂದು ಸ್ತರ ಎತ್ತರಕ್ಕೆ ಏರಿಸಿದ್ದೀರಿ. ಇದು ನಮಗೆಲ್ಲರಿಗೂ ಅಭಿಮಾನ ಪಟ್ಟುಕೊಳ್ಳುವಂತಹ ಒಂದು ಸಂಗತಿ ಮತ್ತು ಹೆಮ್ಮೆ ಪಟ್ಟುಕೊಳ್ಳುವಂತಹ ಒಂದು ಸಂಗತಿ. ಅದೇ ರೀತಿಯಾಗಿ ನೀವು ನಿಮ್ಮ ಸ್ನೇಹಿತರಿಗೂ ಕೂಡ, ಬಂಧು ಬಾಂಧವರಿಗೂ ಕೂಡ ಈ ಮೇಘ ಸಂದೇಶ ಸರಣಿಯ ಬಗ್ಗೆ ಹೇಳಿ ಅವರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಇಲ್ಲಿ ಏನು ತಂತ್ರಜ್ಞಾನದ ಅದನ್ನ ದಿನನಿತ್ಯದ ಕೃಷಿ ಚಟುವಟಿಕೆಗಳಲ್ಲಿ ಬಳಸಿಕೊಂಡು ಕೃಷಿಯೊಳಗ ವಾತಾವರಣದಿಂದ ಆಗ್ತಾ ಇದ್ದಂತಹ ಏನು ನುಕ್ಸಾನ್ ಅದಾವ, ನಷ್ಟ ಅದಾವ, ತೊಂದರೆಗಳೇನದಾವ, ಅಡಚಣೆಗಳೇನದಾವ, ಅವುಗಳನ್ನ ಸಂಪೂರ್ಣವಾಗಿ ಇಲ್ಲ ಅನ್ನುವಂತಹ ಒಂದು ಮಟ್ಟಕ್ಕೇನು ತಾವು ತೆಗೆದುಕೊಂಡು ಬಂದಿದ್ದೀರಿ, ಅದಕ್ಕೆ ನಾನು ತಮ್ಮೆಲ್ಲರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ 17ನೇ ವರ್ಷಕ್ಕೆ ಮೇಘ ಸಂದೇಶ ಸರಣಿ ಪಾದಾರ್ಪಣೆ ಮಾಡ್ತಾ ಇದೆ. ಈ ಒಂದು ಹೊಸ ವರ್ಷಕ್ಕೂ ಕೂಡ ತಮಗ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಾವು ನೀವು ಎಲ್ಲರೂ ಕೂಡಿ ಈ ಮುಂದಿನ ಪ್ರಯಾಣವನ್ನ ಮಾಡೋಣ, ಯಶಸ್ವಿಯಾಗಿ ಅದನ್ನ ನಡೆಸಿಕೊಂಡು ಹೋಗೋಣ ಅನ್ನುವಂತಹ ಒಂದು ಮಾತು ಹೇಳ್ತಾ ನಮ್ಮ ಎಲ್ಲ ಆತ್ಮೀಯ ರೈತ ಮೇಳಿ ಪಾದಾರ್ಪಣೆ ಮಾಡ್ತಾ ಇದೆ. ಈ ಒಂದು ಹೊಸ ವರ್ಷಕ್ಕೂ ಕೂಡ ತಮಗ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಾವು ನೀವು ಎಲ್ಲರೂ ಕೂಡಿ ಈ ಮುಂದಿನ ಪ್ರಯಾಣವನ್ನ ಮಾಡೋಣ, ಯಶಸ್ವಿಯಾಗಿ ಅದನ್ನ ನಡೆಸಿಕೊಂಡು ಹೋಗೋಣ ಅನ್ನುವಂತಹ ಒಂದು ಮಾತು ಹೇಳ್ತಾ ನಮ್ಮ ಎಲ್ಲ ಆತ್ಮೀಯ ರೈತ ಮಿತಾ ಇದ್ರಿ, ಮಳೆ ಆಗ್ತದೇನ್ರಿ ಈ ವಾರ ಅಂತ ಹೇಳಿ. ಅದೇ ರೀತಿಯಾಗಿ ಎರಡು ಸಿಸ್ಟಮ್ಗಳು ಅದಾವ ಏನು ಮಹಾರಾಷ್ಟ್ರದೊಳಗೆ ಮರಾಠವಾಡ ಪ್ರದೇಶದ, ಆ ಮರಾಠವಾಡ ಪ್ರದೇಶದ ಸುತ್ತಮುತ್ತ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಅಂತಂದ್ರೆ ಸುಳಿಗಾಳಿ ಎದ್ದದ. ಅದರ ಜೊತೆಗೆ ಇನ್ನೊಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಿಂದ ತಮಿಳುನಾಡಿನ ತನಕನು ಒಂದು ಟ್ರಫ್ ಅಂತ ಹೇಳಿ ನಾವು ಇಂಗ್ಲಿಷ್ ಒಳಗೆ ಕರಿತೀವಿ, ಅದು ಮಾರುತಗಳ ಸಾಲು ಅಥವಾ ಮೋಡಗಳ ಸಾಲು ಅನ್ನುವಂಥದ್ದು. ಇದು ಕರ್ನಾಟಕದಿಂದ ತಮಿಳುನಾಡಿನ ತನಕನು ವ್ಯಾಪಿಸಿದ. ಇವು ಎರಡು ವ್ಯವಸ್ಥೆಗಳು ಏನಾಗ್ತವ, ಒಂದು ಮರಾಠವಾಡದೊಳಗೆ ಇರುವಂತಹ ಸುಳಿಗಾಳಿ, ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕದಿಂದ ತಮಿಳುನಾಡಿನ ತನಕ ವಿಸ್ತಾರವಾಗಿರುವಂತಹ ಒಂದು ಟ್ರಫ್ ಅಥವಾ ಮಾರುತಗಳ ಸಾಲು. ಇವು ಏನ್ ಮಾಡ್ತಾವ ಅಂತಂದ್ರೆ ಅರಬ್ಬಿ ಸಮುದ್ರದಿಂದ ಮತ್ತ ಬಂಗಾಳ ಕೊಲ್ಲಿಯಿಂದ ಏನು ತೇವಾಂಶ ಭರಿತವಾದಂತಹ ಮಾರುತಗಳು ಬರ್ತಾ ಇರ್ತಾವ, ಅವುಗಳ ಜೊತೆಗೆ ಕೂಡಿ ಸಂಗಮಿಸಿ ಮಳೆ ತರುವಂತಹ ಒಂದು ಕೆಲಸವನ್ನ ಮಾಡ್ತಾವ ನಮ್ಮ ಭಾಗದೊಳಗ. ಅಂದ್ರೆ ಈ ವಾರ ನಮ್ಮ ಭಾಗದೊಳಗ ಅಲ್ಲದೆ ಕರ್ನಾಟಕದೊಳಗ, ಈ ಕಡೆ ರಾಯಲಸೀಮಾದೊಳಗ, ಕೇರಳದೊಳಗ, ವಿದರ್ಭದೊಳಗ, ಅಂದ್ರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಈ ವಾರ ನಾವು ಮಳೆಯನ್ನ ನೋಡಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆಯನ್ನ ತಮಗ ನೀಡ್ತಾ ಇದ್ದೀನಿ. ಅದನ್ನ ನಾವು ಮುಂದಿನ ವಾರದ ಮುನ್ನೋಟದೊಳಗ ನೋಡೋಣ ಅಂತ ವಿಸ್ತಾರವಾಗಿ. ಈ ಎರಡು ವ್ಯವಸ್ಥೆಯಿಂದಾಗಿ ನಮ್ಮಲ್ಲಿ ವಾತಾವರಣ ಬದಲಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಉಷ್ಣತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಸ್ವಲ್ಪ ಉಷ್ಣತೆ ಈ ವಾರ ಕಡಿಮೆ ಇರಬಹುದು ಅಂತ ಹೇಳಿ ಅನಿಸ್ತಾ ಇದೆ. 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿಗೆ ಕೆಲವೊಂದು ಪ್ರದೇಶದೊಳಗೆ ಹೋದ ವಾರ ಇತ್ತು, ಆದ್ರೆ 36-37 ಡಿಗ್ರಿ ಸಮೀಪ ಈ ವಾರ ಉಷ್ಣತೆ ಇರಬಹುದಾಗ್ಯದ. ಯಾಕಪ್ಪ ಅಂತಂದ್ರೆ ಈ ಮಳೆಯ ಒಂದು ಪ್ರಭಾವ ಅದರ ಮೇಲೆ ಕಾಣಿಸಬಹುದು ಅನ್ನುವಂಥದ್ದು. ಭಾರತೀಯ ಹವಾಮಾನ ಇಲಾಖೆಯವರು ಏಪ್ರಿಲ್ ಮೇ ಜೂನ್ ಈ 3 ತಿಂಗಳ ಅವಧಿಯೊಳಗ ಬೇಸಿಗೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ನಮಗೆ ಕೊಟ್ಟಿದ್ದಾರೆ, ಅಂದ್ರೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಮೂರು ತಿಂಗಳು ಏನದ ಬೇಸಿಗೆ ಈ ಸಲ ಪ್ರಖರವಾಗಿರಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಗರಿಷ್ಠ ತಾಪಮಾನ ಬಹುತೇಕ ದೇಶದ ಎಲ್ಲಾ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಕೂಡ ಅಪವಾದ ಅದಾವ. ಪಶ್ಚಿಮ ಮತ್ತು ದಕ್ಷಿಣ ಭಾರತದ ಕೆಲವು ಭಾಗಗಳು, ಪೂರ್ವ ಮತ್ತು ಮಧ್ಯ ಭಾರತದ ಕೆಲವು ಭಾಗಗಳಲ್ಲಿ ಹೊರತುಪಡಿಸಿ ಉಳಿದ ದೇಶದ ಎಲ್ಲ ಭಾಗಗಳಲ್ಲಿ ಈ ಮೂರು ತಿಂಗಳಲ್ಲಿ ಗರಿಷ್ಠ ತಾಪಮಾನ ಹೆಚ್ಚಿಗೆ ಇರುತ್ತದ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕನಿಷ್ಠ ತಾಪಮಾನದೊಳಗೆ ಸಹಿತ ಏರಿಕೆಯನ್ನ ನಾವು ಕಾಣಬಹುದು. ಇಡೀ ದೇಶದ ತುಂಬಾ ಕನಿಷ್ಠ ತಾಪಮಾನ ಹೆಚ್ಚಾಗಬಹುದು. ಆದ್ರೆ ವಾಯುವ್ಯ ಭಾರತದ ಕೆಲವು ಪ್ರದೇಶಗಳನ್ನು ಹೊರತುಪಡಿಸಿ ದೇಶದ ಉಳಿದ ಭಾಗಗಳಲ್ಲಿ ಹೆಚ್ಚಿಗೆ ಇರಬಹುದು ಕನಿಷ್ಠ ತಾಪಮಾನ ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನ ಪರ್ಟಿಕ್ಯುಲರ್ ಆಗಿ ಏಪ್ರಿಲ್ ತಿಂಗಳ ಬಗ್ಗೆನೆ ಹೇಳಬೇಕು ಅಂತಂದ್ರೆ, ಏಪ್ರಿಲ್ ತಿಂಗಳೊಳಗೆ ಸಾಮಾನ್ಯವಾಗಿ ದೇಶದ ಎಲ್ಲ ಭಾಗಗಳಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಅದ ಅನ್ನುವಂಥದ್ದನ್ನ ತಾವು ಕೇಳಿದ್ರಿ. ದಕ್ಷಿಣ ಭಾರತದ ದಕ್ಷಿಣ ತುದಿಯ ಕೆಲವು ಪ್ರದೇಶಗಳನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಕಡೆಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಗರಿಷ್ಠ ತಾಪಮಾನ ಇರಬಹುದಾಗಿದೆ. ಎಲ್ಲಾ ಕಡೆನೂ ಕನಿಷ್ಠ ತಾಪಮಾನ ಏರಿಕೆ ಆಗಬಹುದು ಏಪ್ರಿಲ್ ತಿಂಗಳಲ್ಲಿ, ವಾಯವ್ಯ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳನ್ನ ಹೊರತುಪಡಿಸಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ಮೇಲೆ ಉಷ್ಣತೆ ಹೆಚ್ಚಾಯ್ತಂತಂದ್ರೆ ಏನಾಗ್ತದ, ಬಿಸಿ ಗಾಳಿ ಉಷ್ಣ ಅಲೆಗಳ ಘಟನೆಗಳು ಹೆಚ್ಚಾಗ್ತವ. ಇಂಥ ಘಟನೆಗಳ ಸಂಖ್ಯೆ ಏನದ ಈ ಬೇಸಿಗೆ ಒಳಗ ಹೆಚ್ಚಾಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಅದಕ್ಕೆ ಬಿಸಿ ಗಾಳಿಯ ಬಗ್ಗೆ, ಬಿಸಿ ಅಲೆಯ ಬಗ್ಗೆ, ಉಷ್ಣ ಅಲೆಯ ಬಗ್ಗೆ ನಾವು ಎಚ್ಚರ ಇರಬೇಕಾಗಿದ್ದು ಬಹಳ ಮುಖ್ಯವಾದಂತಹದ್ದು. ದಕ್ಷಿಣ ಭಾರತದ ಉತ್ತರ ಮತ್ತ ಪೂರ್ವ ಭಾಗಗಳಲ್ಲಿ ಈ ಬಿಸಿ ಗಾಳಿಗಳ ಸಂಖ್ಯೆ ಹೆಚ್ಚಾಗ್ತದ. ಅಲ್ಲದೆ ಪೂರ್ವ ಮತ್ತ ಮಧ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಸಹಿತ ಉಷ್ಣ ಹವೆಯ ಅಲೆಗಳು ಹೆಚ್ಚಿನ ಸಂಖ್ಯೆ ಒಳಗ ಬರ್ತಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಉಷ್ಣ ಅಲೆ ಅಂತಂದ್ರೆ ಏನು, ಹಿಂದಿನ ಸಂಚಿಕೆಗಳಲ್ಲಿ ನಾವು ಹೇಳಿದ್ದೀವಿ 40 ಡಿಗ್ರಿ ಸೆಲ್ಸಿಯಸ್ ದಾಟಿದ ನಂತರ 4-5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯ್ತು ಟೆಂಪರೇಚರ್ ಅಂತಂದ್ರೆ ಒಂದು ಸ್ಥಳದ್ದು, ಅದು ಉಷ್ಣ ಅಲೆಯ ಸಂದರ್ಭ ಅಂತ ಹೇಳಿ ಅನಿಸ್ಕೋತ ಅಂತ ಹೇಳಿ. ಇದು ಬಿಸಿಲಿನ ಬಗ್ಗೆ ಆಯ್ತು. ಇನ್ನು ಅವಕಾಳಿ ಮಳೆಗಳ ಬಗ್ಗೆ, ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಮಳೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಇಲಾಖೆ ಹೇಳ್ತಾ ಇದೆ. ದೇಶದೊಳಗ ಸಾಮಾನ್ಯವಾಗಿ ಎಷ್ಟು ಮಳೆ ಬರಬೇಕು ಅಷ್ಟು ಮಳೆ ಈ ಮೂರು ತಿಂಗಳಲ್ಲಿ ಬರ್ತದ. 88%-112% ಇದರ ವ್ಯಾಪ್ತಿ ಅದ. ದೇಶದ ತುಂಬೆಲ್ಲ ಸಾಮಾನ್ಯವಾಗಿ ಅವಕಾಳಿ ಮಳೆಗಳು, ಬೇಸಿಗೆ ಮಳೆಗಳು ಅಥವಾ ಮುಂಗಾರು ಪೂರ್ವ ಮಳೆಗಳು ಆಗಬಹುದು. ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ವಾಯವ್ಯ ಭಾರತ, ದಕ್ಷಿಣ ಭಾರತ, ಈಶಾನ್ಯ ಭಾರತ, ಪಶ್ಚಿಮ ಮಧ್ಯ ಭಾರತದ ಪ್ರದೇಶಗಳಲ್ಲಿ ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಬಹುದು ಅಂತ ಹೇಳಿ. ಇನ್ನು ಸಾಮಾನ್ಯ ಮತ್ತು ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ದೇಶದ ಉಳಿದ ಭಾಗಗಳಲ್ಲಿ ಆಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದನ್ನ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಶದವಾಗಿ ಚರ್ಚೆ ಮಾಡೋಣಂತ. ಇನ್ನ ವರ್ಷ ಪೂರ್ತಿ ಏನು ಮಳೆ ನಕ್ಷತ್ರಗಳದಾವ, 15 ನಕ್ಷತ್ರಗಳು ಯಾವ ರೀತಿ ಈ ಸಲ ನಮಗ ಎಷ್ಟು ಪ್ರಮಾಣದ ಮಳೆಯನ್ನು ತರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣಂತ. ಮೊದಲೇ ಮಳೆ ನಕ್ಷತ್ರ ಅಶ್ವಿನಿ ನಕ್ಷತ್ರ ಏಪ್ರಿಲ್ 13 ಏಪ್ರಿಲ್ 27 ತನಕ ಅಶ್ವಿನಿ ನಕ್ಷತ್ರದ ಅವಧಿ ಇರ್ತದ. ಈ ಅವಧಿ ಒಳಗ ಅಶ್ವಿನಿ ನಕ್ಷತ್ರ ಅಲ್ಪವೃಷ್ಟಿಯನ್ನ ಸುರಿಸ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿ ಒಳಗ ಮುಂಗಾರು ದುರ್ಬಲವಾಗಿರ್ತದ. ಆದರೂ ಕೂಡ ದಕ್ಷಿಣ ಒಳನಾಡಿನ ಕೆಲವು ಕಡೆ ಅಲ್ಪ ಮಳೆ ನಿರೀಕ್ಷೆ ಮಾಡಬಹುದು. ಉತ್ತರ ಕರ್ನಾಟಕದೊಳಗ ಬಿಸಿಲಿನ ತಾಪ ಹೆಚ್ಚುತ್ತದ. ದಕ್ಷಿಣ ಕರ್ನಾಟಕದೊಳಗ ಅಲ್ಲಲ್ಲಿ ತುಂತುರು ಹನಿ ಸಂಭವ ಅದ. 3 ಮತ್ತು 4ನೇ ಚರಣಗಳಲ್ಲಿ ಹಲವು ಕಡೆ ಜೋರು ಮಳೆ ಸಂಭವ ಅದ ಅನ್ನುವಂತಹ ಮಾತು ಅದ. ದಿನಾಂಕ ಏಪ್ರಿಲ್ 14, 16, 17, 19, 21, 22, 24, 26 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರದ ಈ ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಏಪ್ರಿಲ್ 14, 16, 17, 19, 21, 22, 24 ಮತ್ತು 26. ಮುಂದಿನ ನಕ್ಷತ್ರ ಭರಣಿ ನಕ್ಷತ್ರ ಏಪ್ರಿಲ್ 27 ಮೇ 11 ತನಕ ಈ ಭರಣಿ ನಕ್ಷತ್ರದ ಅವಧಿ ಇರ್ತದೆ. ಈ ವರ್ಷ ಭರಣಿ ನಕ್ಷತ್ರ ಭರ್ಜರಿಯಾಗಿ ಮಳೆಯನ್ನು ಸುರಿಸ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಅವಧಿ ಒಳಗ ಉತ್ತರ ಒಳನಾಡಿನೊಳಗ ಉಷ್ಣತೆ ಹೆಚ್ಚಾಗ್ತದೆ. 1 ಮತ್ತು 2ನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಸಂಭವ ಅದ. 3 ಮತ್ತು 4ನೇ ಚರಣಗಳಲ್ಲಿ ಭರ್ಜರಿ ಮಳೆಯ ನಿರೀಕ್ಷೆ ಮಾಡಬಹುದು. ದಿನಾಂಕ ಏಪ್ರಿಲ್ 28, 29, 2, 3, 5, 6, 8, 9, 10 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಈ ದಿನಾಂಕಗಳನ್ನ ತಾವು ಇನ್ನೊಮ್ಮೆ ಗಮನಿಸಬೇಕು. ಏಪ್ರಿಲ್ 28, 29, ಮೇ 2, 3, 5, 6, 8, 9, 10 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಭರಣಿ ನಕ್ಷತ್ರ ಆದ ನಂತರ ಮುಂದೆ ಬರುವಂತಹ ನಕ್ಷತ್ರ ಕೃತಿಕ ನಕ್ಷತ್ರ. ಮೇ 11 ಮೇ 25 ತನಕ ಕೃತಿಕ ನಕ್ಷತ್ರದ ಅವಧಿ ಇರುತ್ತದೆ. ಈ ಸಲ ಕೃತಿಕ ಮಳೆ ಮಧ್ಯಮ ವೃಷ್ಟಿಯನ್ನು ಸುರಿಸುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿ ಒಳಗ ಮುಂಗಾರು ಚುರುಕಾಗಿರ್ತದೆ. ಪಶ್ಚಿಮ ಕರಾವಳಿ ಒಳಗ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿದ್ದರೆ ದಕ್ಷಿಣ ಕರ್ನಾಟಕದೊಳಗ ಬಿಸಿಲಿನ ಝಳ ಹೆಚ್ಚಾಗಿರ್ತದೆ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಕೆಲವು ಕಡೆ ಗುಡುಗಿನಿಂದ ಕೂಡಿದಂತಹ ಸುರಿಮಳೆ ಬರಬಹುದು ಅನ್ನುವಂತಹ ಮಾತದ. ದಿನಾಂಕ ಮೇ 12, 13, 16, 17, 19, 20, 21, 23 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಮೇ 12, 13, 16, 17, 19, 20, 21 ಮತ್ತು 23. ಮುಂದಿನ ಮಳೆ ರೋಹಿಣಿ ನಕ್ಷತ್ರ. ರೋಹಿಣಿ ಮಳೆ ಈ ಸಲ ಭರ್ಜರಿ ಮಳೆಯನ್ನು ಸುರಿಸುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗ ನೈಋತ್ಯ ಮುಂಗಾರು ಭಾರತದ ಕರಾವಳಿಯನ್ನ ಸಕಾಲಕ ಪ್ರವೇಶ ಮಾಡಲಿದೆ ಅನ್ನುವಂತಹ ಒಂದು ಮುನ್ಸೂಚನೆ ಅದ. ಒಂದು ಮತ್ತು ಎರಡನೇ ಪಾದಗಳಲ್ಲಿ ಹಲವು ಕಡೆ ಕುಂಭದ್ರೋಣ ಮಳೆ ಸಂಭವ ಅದ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತದೆ. ಈ ಅವಧಿಯೊಳಗ ನೈಋತ್ಯ ಮುಂಗಾರು ಚುರುಕಾಗಿರ್ತದೆ. ದಿನಾಂಕ ಮೇ 26, 28, 30, ಜೂನ್ 1, 2, 3, 6, 7 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಮೃಗಶಿರ ಮಳೆ ಜೂನ್ 8 ಹೂಡಿ ಜೂನ್ 22 ತನಕ ಇರುತ್ತದೆ. ಈ ಅವಧಿಯೊಳಗ ಮೃಗಶಿರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗ ನೈಋತ್ಯ ಮುಂಗಾರು ಚುರುಕಾಗಿರ್ತದೆ. ಪಶ್ಚಿಮ ಕರಾವಳಿಯೊಳಗ ಅನೇಕ ಕಡೆಗಳಲ್ಲಿ ಭರ್ಜರಿ ಮಳೆ ಕಂಡುಬರಬಹುದು. ಉತ್ತರ ಒಳನಾಡಿನೊಳಗ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿರ್ತದೆ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸಾಮಾನ್ಯ ಮಳೆ ಸಂಭವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಕುಂಭದ್ರೋಣ ಮಳೆ ಸಂಭವ ಅದ. ದಿನಾಂಕ ಜೂನ್ 9, 10, 12, 13, 16, 18, 19, 21 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸೋಣ. ಜೂನ್ 9, 10, 12, 13, 16, 18, 19, 21 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಮುಂದಿನ ಮಳೆ ಆರಿದ್ರ ನಕ್ಷತ್ರ. ಆರಿದ್ರ ಮಳೆ ಈ ಹಂಗಾಮಿನೊಳಗ ಅಲ್ಪವೃಷ್ಟಿಯನ್ನ ಸುರಿಸುತ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗ ಮುಂಗಾರು ಮಾರುತಗಳು ಚುರುಕಾಗಿ ಅಲ್ಲಲ್ಲಿ ಕುಂಭದ್ರೋಣ ಮಳೆ ಬಂದರೂ ಬರಬಹುದು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸಾಧಾರಣದಿಂದ ಜೋರಾದ ಮಳೆ ಸಂಭವ ಅದ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗ ಉತ್ತಮ ಮಳೆ ಸೂಚನೆ ಅದ. ಮುಂದಿನ ಮಳೆ ಆರಿದ್ರ ನಕ್ಷತ್ರ. ಆರಿದ್ರ ಮಳೆಯ ಅವಧಿ ಜೂನ್ 22 ಜುಲೈ 6 ತನಕ ಇರ್ತದೆ. ಈ ಸಲ ಆರಿದ್ರ ಮಳೆ ಅಲ್ಪವೃಷ್ಟಿಯನ್ನ ತರ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಳೆ ಅವಧಿಯೊಳಗ ಮುಂಗಾರು ಮಾರುತಗಳು ಚುರುಕಾಗಿ ಅಲ್ಲಲ್ಲಿ ಕುಂಭದ್ರೋಣ ಮಳೆ ಬರಬಹುದು ಅನ್ನುವಂತಹ ಮಾತದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸಾಧಾರಣದಿಂದ ಜೋರಾದ ಮಳೆ ಸಂಭವದ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗ ಉತ್ತಮ ಮಳೆ ಸೂಚನೆಯಾದ. ದಿನಾಂಕ ಜೂನ್ 23, 24, 26, 27, 29, 30 ಮತ್ತು ಜುಲೈ 1, 3, 4 ಈ ದಿನಗಳಂದು ಒಳ್ಳೆಯ ಮಳೆ ಆಗಬಹುದು. ದಿನಾಂಕಗಳು ಇನ್ನೊಮ್ಮೆ ಜೂನ್ 23, 24, 26, 27, 29, 30 ಜುಲೈ 1, 3, 4 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಮುಂದಿನ ಮಳೆ ನಕ್ಷತ್ರ ಪುನರ್ವಸು ಮಳೆ ನಕ್ಷತ್ರ. ಪುನರ್ವಸು ನಕ್ಷತ್ರದ ಅವಧಿ ಜುಲೈ 6 ಜುಲೈ 20 ತನಕ ಇರ್ತದೆ. ಈ ಸಲ ಪುನರ್ವಸು ನಕ್ಷತ್ರ ಅಲ್ಪವೃಷ್ಟಿಯನ್ನ ಸುರಿಸ್ತದೆ ಅಂತೇಳಿ ಸೂಚಿಸ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗ ಕರ್ನಾಟಕದೊಳಗ ಜಡಿ ಮಳೆ ಸಾಧ್ಯತೆ ಹೆಚ್ಚದ. ಉತ್ತರ ಭಾರತದೊಳಗ ಅತಿವೃಷ್ಟಿ ಸಂಭವದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಆಗ್ನೇಯ ಭಾರತದ ಕೆಲವು ಪ್ರಾಂತ್ಯದಲ್ಲಿ ಸಾಮಾನ್ಯ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಮೂರು ಮತ್ತು ನಾಲ್ಕನೇ ಪಾದಗಳಲ್ಲಿ ಚಂಡಮಾರುತದ ಲಕ್ಷಣಗಳು ತೋರ್ತವ. ದಿನಾಂಕ ಜುಲೈ 6, 7, 9, 11, 12, 13, 14, 16, 17, 19 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನೋಡಬಹುದು. ದಿನಾಂಕಗಳು ಇನ್ನೊಮ್ಮೆ ಜುಲೈ 6, 7, 9, 11, 12, 13, 14, 16, 17, 19 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಮುಂದಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದ ಅವಧಿ ಜುಲೈ 20 ಆಗಸ್ಟ್ 2 ತನಕ ಇರುತ್ತದೆ. ಈ ಸಲ ಪುಷ್ಯ ಮಳೆ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಭರ್ಜರಿ ಮಳೆ ಸಂಭವವಾದ ಉತ್ತರ ಒಳನಾಡಿನೊಳಗ ಒಂದು ಮತ್ತು ಎರಡನೇ ಚರಣಗಳಲ್ಲಿ ಕೆಲವು ಕಡೆ ಸಾಮಾನ್ಯ ಮಳೆ ಕಂಡುಬಂದ್ರೆ ಉತ್ತರ ಭಾರತದೊಳಗ ಭರ್ಜರಿ ಮಳೆಯ ಯೋಗ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಕ್ಷಿಣ ಒಳನಾಡಿನೊಳಗ ಮಳೆ ಬಿಟ್ಟು ಬಿಟ್ಟು ಬರುವ ಸಂಭವ ಅದ. ದಿನಾಂಕ ಜುಲೈ 21, 23, 24, 26, 28, 29, 30, ಆಗಸ್ಟ್ 1 ಮತ್ತು 2ನೇ ತಾರೀಕು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ನೋಡೋಣ. ಜುಲೈ 21, 23, 24, 26, 28, 29, 30, ಆಗಸ್ಟ್ 1 ಮತ್ತು 2ನೇ ತಾರೀಕು ಒಳ್ಳೆ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಆಶ್ಲೇಷ ಮಳೆ ಆಗಸ್ಟ್ 2ರಿಂದ ಆಗಸ್ಟ್ 16ರ ತನಕ ಆಶ್ಲೇಷ ಮಳೆಯ ಅವಧಿ ಇರ್ತದೆ. ಈ ಸಲ ಆಶ್ಲೇಷ ಮಳೆ ಉತ್ತಮ ಮಳೆಯನ್ನ ತರ್ತದ ಅಂಥೇಳಿ ಸೂಚಿಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಗಾಳಿ ಮಳೆಯಿಂದ ಅಪಾರವಾದಂತಹ ಹಾನಿಯಾಗುವಂತಹ ಸಂಭವದ ಕೆಲವು ಕಡೆ ಪ್ರವಾಹ ಭೀತಿ ಕೂಡ ತಲೆದೋರಬಹುದು. ಈ ಮಳೆಯ ಅವಧಿಯೊಳಗ ಹವಾಮಾನದೊಳಗ ಕೆಲವು ಬದಲಾವಣೆಗಳು ಕಂಡುಬರ್ತಾವ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸುವೃಷ್ಟಿ ಯೋಗ ಇದೆ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತದ. ಕರಾವಳಿಯ ಕೆಲವು ಕಡೆ ಗಾಳಿಯಿಂದ ಕೂಡಿದಂತಹ ಜಡಿ ಮಳೆ ಆಗುವಂತಹ ಸಂಭವ ಅದ. ದಿನಾಂಕ ಆಗಸ್ಟ್ 3, 4, 7, 8, 10, 11, 13, 15, 16 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗ್ಯದ. ದಿನಾಂಕಗಳನ್ನ ಇನ್ನೊಮ್ಮೆ ಕೇಳ್ರಿ. ಆಗಸ್ಟ್ 3, 4, 7, 8, 10, 11, 13, 15, 16 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಇದು ಆಶ್ಲೇಷ ಮಳೆ ಆಯಿತು. ಇನ್ನು ಮುಂದೆ ಬರುವಂತಹ ಮಳೆ ಮಘ ಮಳೆ ಅಥವಾ ಮಗಿ ಮಳೆ. ಆಗಸ್ಟ್ 16ರಿಂದ ಆಗಸ್ಟ್ 30ರ ತನಕ ಮಘ ಮಳೆಯ ಅವಧಿ ಇರ್ತದೆ. ಈ ಅವಧಿಯೊಳಗ ಈ ಸಲ ಮಘ ಮಳೆ ಭರ್ಜರಿ ವೃಷ್ಟಿಯನ್ನ ಉಂಟು ಮಾಡುತ್ತದೆ ಅಂತೇಳಿ ಸೂಚನೆ ನೀಡ್ತಾ ಇದ್ದಾರೆ. ಈ ಅವಧಿಯೊಳಗ ಬಿಸಿಲಿನ ತಾಪ ಹೆಚ್ಚಾಗ್ತದೆ. ವಾಯುವ್ಯ ಭಾರತದೊಳಗ ವಾಯುಭಾರ ಕುಸಿತದ ಸೂಚನೆ ಇದ್ರೆ ಈಶಾನ್ಯ ಮತ್ತು ಆಗ್ನೇಯ ಭಾರತದೊಳಗ ಕೆಲವು ಕಡೆ ಪ್ರವಾಹ ಭೀತಿ ತಲೆದೋರಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಜೋರಾದ ಮಳೆ ಬರಬಹುದು. ಹಲವು ಕಡೆ ಭೂಕುಸಿತ ಸಂಭವ ಅದ. ದಿನಾಂಕ ಆಗಸ್ಟ್ 17, 19, 20, 21, 22, 24, 26, 29 ಮತ್ತು 30 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಆಗಸ್ಟ್ 17, 19, 20, 21, 22, 24, 26, 29 ಮತ್ತು 30 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಮುಂದಿನ ಮಳೆ ಪೂರ್ವ ಮಳೆ ಅಥವಾ ಹುಬ್ಬಿ ಮಳೆ. ಹುಬ್ಬಿ ಮಳೆಯ ಅವಧಿ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 13 ತನಕ ಇರುತ್ತದ. ಈ ಸಲ ಪೂರ್ವ ಮಳೆ ಭರ್ಜರಿ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗ ಮುಂಗಾರು ಚುರುಕಾಗಿರ್ತದ. ಅಲ್ಲಲ್ಲಿ ಮೋಡಗಳು ಕವಿದಂತಹ ವಾತಾವರಣ ಹೆಚ್ಚಾಗಿರ್ತದೆ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸಾಧಾರಣದಿಂದ ಜೋರಾದ ಜಡಿ ಮಳೆ ಸಂಭವದ. ಕರಾವಳಿ ಮತ್ತು ಬಯಲುಸೀಮೆಯೊಳಗ ತೇವಾಂಶ ಹೆಚ್ಚಾಗಿರ್ತದ. ವಾಯವ್ಯ ಭಾರತದ ಕೆಲವು ಕಡೆ ವಾಯುಭಾರ ಕುಸಿತ ಉಂಟಾಗಿ ಹಲವು ಕಡೆ ಮಳೆ ಹೆಚ್ಚಾಗಿ ನಷ್ಟ ಸಂಭವ ಅದ ಅನ್ನುವಂತಹ ಸೂಚನೆ ಅದ. ದಿನಾಂಕ ಸೆಪ್ಟೆಂಬರ್ 1, 2, 4, 5, 6, 8, 9, 11, 12 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಸೆಪ್ಟೆಂಬರ್ 1, 2, 4, 5, 6, 8, 9, 11, 12 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಪೂರ್ವ ಆದ ನಂತರ ಉತ್ತರ ಮಳೆಯ ಅವಧಿ ಶುರು ಆಗ್ತದೆ. ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 27ರ ತನಕ ಉತ್ತರ ಮಳೆಯ ಅವಧಿ. ಈ ಸಲ ಉತ್ತರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನು ಸುರಿಸುತ್ತದ ಅನ್ನುವಂತಹ ಸೂಚನೆ ಅದ. ಹಗುರದಿಂದ ಸಾಧಾರಣ ಮಳೆ ಬೀಳುವಂತಹ ಸಾಧ್ಯತೆ ಅದ. ವಾಯವ್ಯ ಭಾರತದೊಳಗ ಒಂದು ಮತ್ತು ಎರಡನೇ ಚರಣಗಳಲ್ಲಿ ಭರ್ಜರಿ ಮಳೆ ಸಂಭವದ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ದಕ್ಷಿಣ ಭಾರತದೊಳಗ ವಾಯುಭಾರ ಕುಸಿತದಿಂದ ಜಡಿ ಮಳೆ ಸಂಭವ ಅದ. ದಿನಾಂಕ ಸೆಪ್ಟೆಂಬರ್ 14, 16, 17, 19, 20, 22, 23, 25 ಈ ದಿನಗಳಂದು ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಸೆಪ್ಟೆಂಬರ್ 14, 16, 17, 19, 20, 22, 23, 25 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಮುಂದಿನ ಮಳೆ ನಕ್ಷತ್ರ ಹಸ್ತ ನಕ್ಷತ್ರ. ಹಸ್ತ ಮಳೆಯ ಅವಧಿ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 10ರ ತನಕ ಇರ್ತದ. ಈ ಸಲ ಹಸ್ತ ಮಳೆ ಅಲ್ಪವೃಷ್ಟಿಯನ್ನ ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗ ಮುಂಗಾರು ದುರ್ಬಲ ಆದಂಗ ಅನಿಸ್ತದ. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮೋಡ ಕವಿದಂತಹ ವಾತಾವರಣ ಇದ್ರೆ ಈಶಾನ್ಯ ಭಾರತದೊಳಗ ಚಂಡಮಾರುತದ ಸೂಚನೆ ಕಂಡುಬರಬಹುದು. ವಾಯವ್ಯ ಭಾರತದೊಳಗ ಒಣಹವೆ ಹೆಚ್ಚಾಗುವಂತಹ ಸಂದರ್ಭ ಇದ್ರೂ ಕೂಡ ಕೆಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಸಂಭವದ. ದಿನಾಂಕ ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 3, 4, 6, 7, 9, 10 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ಪಡೆಯಬಹುದಾಗಿದೆ. ದಿನಾಂಕಗಳನ್ನ ಇನ್ನೊಮ್ಮೆ ಕೇಳ್ರಿ. ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 3, 4, 6, 7, 9, 10 ಈ ದಿನಗಳಂದು ಉತ್ತಮ ಮಳೆ ಬರಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಮುಂದಿನ ಮಳೆಯ ನಕ್ಷತ್ರ ಚಿತ್ತ. ಚಿತ್ತದ ಅವಧಿ ಅಕ್ಟೋಬರ್ 10 ಅಕ್ಟೋಬರ್ 24 ತನಕ ಇರ್ತದ. ಈ ವರ್ಷ ಚಿತ್ತ ಮಳೆ ಉತ್ತಮ ಅನಿಸುವಂತಹ ಮಳೆಯನ್ನ ಸುರಿಸ್ತದ. ಈ ಅವಧಿಯೊಳಗ ಅನಿರೀಕ್ಷಿತ ಪ್ರಮಾಣದೊಳಗ ಅನೇಕ ಕಡೆಗಳಲ್ಲಿ ಮಳೆ ಸಂಭವದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ವಾಯುಭಾರ ಕುಸಿತದ ಸಾಧ್ಯತೆ ಹೆಚ್ಚದ. ಈಶಾನ್ಯ ಕರ್ನಾಟಕದೊಳಗ ಕೆಲವು ಕಡೆ ಸಾಧಾರಣ ಮಳೆ ಸಂಭವದ. 2 ಮತ್ತು 3 ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗ ಉತ್ತಮ ಮಳೆಯ ಸೂಚನೆ ಅದ. ದಿನಾಂಕ ಅಕ್ಟೋಬರ್ 11, 13, 16, 16, 18, 19, 20, 21, 22, 24 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಕೇಳೋಣ. ಅಕ್ಟೋಬರ್ 11, 13, 14, 16, 18, 19, 20, 22, 24 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಈ ವರ್ಷದ ಕೊನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದ ಅವಧಿ ಅಕ್ಟೋಬರ್ 24 ನವೆಂಬರ್ 6 ತನಕ ಇರ್ತದೆ. ಈ ಸಲ ಸ್ವಾತಿ ಮಳೆ ಉತ್ತಮ ಮಳೆಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾಯುವ್ಯ ಕರ್ನಾಟಕದೊಳಗ ಮೋಡ ಕವಿದಂತಹ ವಾತಾವರಣ ಹೆಚ್ಚಾಗಿದ್ರೆ ದಕ್ಷಿಣ ಕರ್ನಾಟಕದೊಳಗ ಥಂಡಿಯ ವಾತಾವರಣ ಮತ್ತು ಚಳಿಯ ಸೂಚನೆ ಕಾಣಿಸ್ತದೆ. ಉತ್ತರ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ಈ ಅವಧಿಯೊಳಗ ಮಳೆಯ ಸೂಚನೆ ಹೆಚ್ಚಾಗಿರುತ್ತದೆ. ದಿನಾಂಕ ಅಕ್ಟೋಬರ್ 24, 26, 27, 29, 30, ನವೆಂಬರ್ 1, 2, 4, 5 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಕೇಳೋಣ. ಅಕ್ಟೋಬರ್ 24, 26, 27, 29, ನವೆಂಬರ್ 1, 2, 4, 5 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ವಿವರವಾಗಿ ಮಳೆ ನಕ್ಷತ್ರಗಳು ನಮಗ ಎಷ್ಟು ಪ್ರಮಾಣದ ಮಳೆಯನ್ನ ಕೊಡತಾ ಇದ್ದಾವ ಅನ್ನೋದನ್ನ ನಾವು ನೋಡಿದೀವಲ್ಲ. ಸಂಕ್ಷಿಪ್ತವಾಗಿ ಯಾವ್ಯಾವ ಮಳೆ ಎಷ್ಟು ನಮಗ ಮಳೆ ಪ್ರಮಾಣವನ್ನ ನೀಡ್ತಾ ಇದೆ ಅನ್ನೋದನ್ನ ನೋಡೋಣ. ಅಶ್ವಿನಿ ಮಳೆ ಅಲ್ಪವೃಷ್ಟಿಯನ್ನ ತರ್ತಾ ಇದೆ. ಭರಣಿ ಮಳೆ ಭರ್ಜರಿ ಮಳೆ ಕೊಡತಾ ಇದ. ಕೃತಿಕ ಮಧ್ಯಮ ಪ್ರಮಾಣದ ಮಳೆಯನ್ನು ಸುರಿಸಿದ್ರೆ ರೋಹಿಣಿ ಭರ್ಜರಿ ಮಳೆಯನ್ನ ತರ್ತಾ ಇದೆ. ಮೃಗಶಿರ ಮಧ್ಯಮ ಮಳೆಯನ್ನ ನೀಡ್ತಾ ಇದೆ. ಆರಿದ್ರ ಮತ್ತು ಪುನರ್ವಸು ಅಲ್ಪವೃಷ್ಟಿಯನ್ನ ತರ್ತಾ ಇದ್ದಾವೆ. ಪುಷ್ಯ ಮಧ್ಯಮ ಪ್ರಮಾಣದ ಮಳೆಯನ್ನ ತಂದ್ರೆ ಆಶ್ಲೇಷ ಉತ್ತಮ ಮಳೆಯನ್ನ ತರಬಹುದು. ಮಘ ಮತ್ತು ಹುಬ್ಬ ಮಳೆ ಭರ್ಜರಿ ಮಳೆಯನ್ನ ತರಬಹುದು. ಉತ್ತರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ತಂದ್ರೆ ಹಸ್ತ ಮಳೆ ಅಲ್ಪವೃಷ್ಟಿಯನ್ನ ತರ್ತಾ ಇದೆ. ಚಿತ್ತ ಮತ್ತು ಸ್ವಾತಿ ನಕ್ಷತ್ರಗಳು ಉತ್ತಮ ಮಳೆಯನ್ನ ನಮಗ ನೀಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಇದನ್ನ ನಾವು ನೋಡೋದಾದ್ರೆ 4 ನಕ್ಷತ್ರಗಳು ಅಲ್ಪವೃಷ್ಟಿಯನ್ನ ತರ್ತಾ ಇದ್ದಾವೆ. 4 ನಕ್ಷತ್ರಗಳು ಮಧ್ಯಮ ಪ್ರಮಾಣದ ಮಳೆಯನ್ನ ನಮಗ ನೀಡ್ತಾ ಇದ್ದಾವೆ. 3 ನಕ್ಷತ್ರಗಳು ಉತ್ತಮ ಮಳೆಯನ್ನ ನೀಡ್ತಾ ಇದ್ದಾವೆ. 4 ನಕ್ಷತ್ರಗಳು ಭರ್ಜರಿ ಭಾರಿ ಮಳೆಯನ್ನ ನಮಗ ಈ ಸಲ ಕೊಡತಾ ಇದ್ದಾವೆ. ಒಟ್ಟು 15 ಮಳೆಗಳಲ್ಲಿ ಈ ಒಂದು ವಿಂಗಡಣೆಯನ್ನ ನಾವು ಮಾಡಬಹುದಾಗಿದೆ. ಈ ವರ್ಷ ಅಲ್ಪವೃಷ್ಟಿ ತರುವಂತಹವು ಕೇವಲ 4 ನಕ್ಷತ್ರಗಳು. ಆ 4 ನಕ್ಷತ್ರಗಳನ್ನ ಬಿಟ್ಟರೆ ಉಳಿದ 11 ನಕ್ಷತ್ರಗಳು ಹೆಚ್ಚು ಕಡಿಮೆ ಒಳ್ಳೆಯ ಮಳೆಯನ್ನ ತರುವಂತಹ ಒಂದು ಸಾಧ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ. ಮಧ್ಯಮ ಪ್ರಮಾಣದ್ದು 4, ಉತ್ತಮ ಪ್ರಮಾಣದ್ದು 3 ಮತ್ತು ಭರ್ಜರಿ ಪ್ರಮಾಣದ್ದು 4. ಅಲ್ಪವೃಷ್ಟಿ ಅಂತಂದ್ರೂ ಕೂಡ ಅಲ್ಲಲ್ಲಿ ಮಳೆ ಆಗುವಂತದ್ದನ್ನ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ಇನ್ನೊಂದನ್ನ ನಾವು ಗಮನಿಸೋಣ, ಮಳೆಯ ಹಂಚಿಕೆ ಯಾವ ರೀತಿ ಅದ ಅನ್ನುವಂಥದ್ದು. ಅಶ್ವಿನಿ ಮಳೆ ಶುರು ಆಗ್ತದ ಅಲ್ಪವೃಷ್ಟಿಯಿಂದಾಗಿ. ಅದರ ನಂತರ ಭರಣಿ ಮಳೆ ಭರ್ಜರಿ ಮಳೆಯನ್ನ ತರ್ತದ. ಅದರ ನಂತರ ಕೃತಿಕಾ ಮಳೆ ಅದ, ಬೆನ್ನ ಬೆನ್ನ ಕೃತಿಕಾ ಮಳೆ ಅದ. ಅದರ ನಂತರ ಮತ್ತ ಬರುವಂತಹದ್ದು ರೋಹಿಣಿ ಮಳೆ, ಅದು ಕೂಡ ಭರ್ಜರಿ ಮಳೆಯನ್ನ ತರ್ತಾ ಇದೆ. ರೋಹಿಣಿಯಾದ ನಂತರ ಮೃಗಶಿರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸ್ತಾ ಇದೆ. ಈ ಒಂದು ವಿಚಾರವನ್ನ ನಾವು ನೋಡಿದ್ರೆ ಅಶ್ವಿನಿ ಮಳೆಯಿಂದ ಮೃಗಶಿರ ಮಳೆ ತನಕ ನಮಗ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ಅನಿಸ್ತದೆ. ಬಹುತೇಕ ಅಶ್ವಿನಿ ಮಳೆ ಒಳಗಂತೂ ನಾವು ಬಿತ್ತನೆ ಮಾಡುವುದಿಲ್ಲ. ಅಲ್ಲಿ ಎಷ್ಟು ಮಳೆ ಆದರೂ ಕೂಡ ಕೆಲವೊಮ್ಮೆ ಹೇಳ್ತಾ ಇರ್ತೀವಿ, ಅಶ್ವಿನಿ ಮಳೆಯಿಂದ ಸಸ್ಯ ನಾಶ ಆಗ್ತಾವ ಅನ್ನುವಂಥದ್ದು. ಅವಕಾಳಿ ಮಳೆಗಳು ಇರುವಂತಹ ಸಮಯ, ಹಂಗಾಗಿ ಅಲ್ಲಿ ನಮಗ ತೊಂದರೆ ಹೆಚ್ಚಾಗುವಂಥದ್ದನ್ನ ನೋಡ್ತಾ ಇದ್ದೀವಿ. ಆದರೂ ಕೂಡ ನೀರಿನ ಸಂಗ್ರಹದ ದೃಷ್ಟಿಯಿಂದ ಅಶ್ವಿನಿ ಮಳೆ ಆದ್ರೆ ಒಳ್ಳೇದು. ಅಶ್ವಿನಿ ಮಳೆ ಈ ಸಲ ಅಲ್ಪವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತ ಬದಲಾವಣೆ ಏನು ನಮಗ ಆಗುವುದಿಲ್ಲ ಇದರಿಂದಾಗಿ. ಆದ್ರೆ ಮುಂದಿನ ಏನ್ ಮಳೆಗಳದಾವ, ಆರಿದ್ರ ಮಳೆ ತನಕ ಅಂತಂದ್ರ ಮೃಗಶಿರ ಮಳೆ ಆದ ನಂತರ ಏನು ಆರಿದ್ರ ಮಳೆ ಶುರುವಾಗ್ತದ, ಅಲ್ಲಿ ತನಕನು ಒಳ್ಳೆಯ ಒಂದು ಹಂಚಿಕೆ ಮಳೆದು ಅದ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಖುಷಿ ಕೊಡುವಂತದ್ದು. ಆರಿದ್ರ ಮಳೆ ಅಲ್ಪವೃಷ್ಟಿಯಿಂದ ಶುರು ಆಗ್ತದ, ಅದರ ನಂತರ ಬರುವಂತಹ ಪುನರ್ವಸು ನಕ್ಷತ್ರದೊಳಗೆ ಸಹಿತ ಅಲ್ಪವೃಷ್ಟಿ ಆಗ್ತದ ಅನ್ನುವಂತಹ ಒಂದು ಸೂಚನೆ ಅದಲ್ಲ. ಮುಂದ ಪುಷ್ಯ ಏನದ, ಪುಷ್ಯ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸ್ತಾ ಇದೆ. ಆಮೇಲೆ ಆಶ್ಲೇಷ ಮಳೆ ಕೂಡ ಉತ್ತಮ ಮಳೆಯನ್ನ ತರ್ತಾ ಇದೆ. ಮಘ ಮಳೆ ಭರ್ಜರಿ ಮಳೆಯನ್ನ ತರ್ತಾ ಇದೆ. ಹುಬ್ಬ ಮಳೆ ಭರ್ಜರಿ ಮಳೆ ಅದ. ಉತ್ತರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ತರ್ತಾ ಇದೆ. ಆನಂತರ ಹಸ್ತ ಮಳೆ ಅಲ್ಪವೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಈಗ ಆರಿದ್ರ ಮತ್ತ ಪುನರ್ವಸು ಆದ ನಂತರ ಅಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳು ಆದ ನಂತರ ಪುಷ್ಯ ಮಧ್ಯಮ ಪ್ರಮಾಣದ ಮಳೆ ತರ್ತದ, ಆಶ್ಲೇಷ ಉತ್ತಮ, ಮಘ ಭರ್ಜರಿ ಮಳೆ ಅದ, ಹುಬ್ಬ ಭರ್ಜರಿ ಮಳೆ ಅದ, ಉತ್ತರ ಮಧ್ಯಮ ಪ್ರಮಾಣದ ಮಳೆ ಅದ. ಹೆಚ್ಚು ಕಡಿಮೆ ಎರಡೂವರೆ ತಿಂಗಳ ತನಕನು ಮಳೆಯ ಕೊರತೆಯನ್ನ ನಾವು ಅಲ್ಲಿ ನೋಡುವುದಿಲ್ಲ. ಹಿಂಗಾಗಿ ಈ ಅವಧಿಯೊಳಗ ಮಳೆ ಹಂಚಿಕೆ ಕೂಡ ಸಮಾಧಾನಕರವಾಗಿರುವಂತಹದ್ದು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಸ್ತ ನಕ್ಷತ್ರದ ಅವಧಿಯೊಳಗ ಅಲ್ಪವೃಷ್ಟಿ ಆಗಬಹುದು ಅನ್ನುವಂತಹ ಮಾತೇನದ. ಅದರ ನಂತರ ಏನು ಎರಡು ನಕ್ಷತ್ರಗಳು ಉಳಿತಾವ, ಚಿತ್ತ ಮತ್ತ ಸ್ವಾತಿ, ಇವು ಕೂಡ ಉತ್ತಮ ಮಳೆಯನ್ನ ಸುರಿಸ್ತಾ ಇದ್ದಾವೆ ಅನ್ನುವಂತಹ ಮಾತೇನದ. ಇದು ನಮಗ ಸಮಾಧಾನ ತರುವಂತಹದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರ ಈ ಸಲದ ಒಂದು ಮಳೆ ನಕ್ಷತ್ರಗಳ ಆಧಾರದ ಮೇಲೆ ನಾವು ಹೇಳುದಾಯ್ತಪ್ಪ ಅಂತಂದ್ರ ಸಮಾಧಾನಕರವಾದಂತಹದ್ದು, ಸಂತೋಷದಾಯಕವಾದಂತಹ ವಾತಾವರಣ ಅದ ಅಂತ ಹೇಳಿ ಹೇಳಬಹುದು. ಮತ್ತ ಈ ಲೆಕ್ಕ ನೋಡಿದ್ರ ಮಳೆ ಹಂಚಿಕೆ ಕೂಡ ನಮಗ ಉತ್ತಮವಾಗ್ಯದ. ನಮಗ ಯಾವಾಗ ಬೇಕು ಅವಾಗ ಮಳೆ ಸಿಗಬಹುದಾಗ್ಯದ, ಬರಬಹುದಾಗ್ಯದ ಅನ್ನುವಂತಹ ಒಂದು ವಿಚಾರ ಈ ಒಂದು ವಿಶ್ಲೇಷಣೆಯಿಂದ ನಮಗ ಗೊತ್ತಾಗ್ತದ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮಳೆಯ ಪ್ರಮಾಣಕ್ಕಿಂತ ಮಳೆಯ ಹಂಚಿಕೆ ಬಹಳ ಮುಖ್ಯ ಆಗ್ತದ. ಬೆಳೆಗೆ ಬೇಕಾದಂತಹ ಅವಧಿಯೊಳಗ ಸ್ವಲ್ಪ ಮಳೆ ಬಂದರೂ ಸಾಕು, ಅಲ್ಲಿ ಬೆಳೆಗಳ ಬೆಳವಣಿಗೆಗೆ ಬಹಳ ಅನುಕೂಲ ಆಗುವಂತಹದ್ದನ್ನ ನೋಡ್ತಾ ಇದೀವಿ. ಒಂದ್ ವೇಳೆ ಬಹಳಷ್ಟು ಗ್ಯಾಪ್ ಆಯ್ತು, ತಿಂಗಳಾನುಗಟ್ಟಲೆ ಮಳೆ ಬರದೆ ತೇವಾಂಶ ಕಡಿಮೆ ಆಯ್ತು ಅಂತಂದ್ರ ಬೆಳೆ ಬೆಳವಣಿಗೆ ಮೇಲೆ ಬಹಳಷ್ಟು ಪರಿಣಾಮಗಳಾಗ್ತಾವ. ಅದಕ್ಕ ಬಹುಶಃ ಈ ಸಲದ ವಿಚಾರ ನೋಡಿದ್ರ ಹಂಗಾಗ್ಲಿಕ್ಕಿಲ್ಲ ಅಂತ ಅನಿಸ್ತದ. ಸಕಾಲಕ್ಕ ಮಳೆ ಬಂದು ನಮಗ ಬೆಳೆ ಕೈಗೆ ಹತ್ತುವಂತಹ ಒಂದು ಕೆಲಸ ಆಗಬಹುದು ಅನ್ನುವಂತಹ ಒಂದು ವಿಚಾರದ. ಅದಕ್ಕ ಆತ್ಮೀಯರೇ, ಇಲ್ಲಿ ತನಕ ತಾವು ಈ ಸಲದ ಮಳೆಗಳು ಹೆಂಗಿರಬಹುದಾಗ್ಯದ ಅನ್ನೋದನ್ನ ತಾವು ನೋಡಿದ್ರಿ. ನಾವು ಕೂಡ ಆಶಾ ಮಾಡ್ತೀವಿ ಈ ಸಲ ಒಳ್ಳೆ ಮಳೆ ಆಗ್ಲಿ ಮತ್ತ ಹಂಚಿಕೆ ಸರಿಯಾಗಿರ್ಲಿ. ಈ ಮಳೆಯ ಸದುಪಯೋಗವನ್ನ ನಾವು ನೀವು ಎಲ್ಲರೂ ಮಾಡಿಕೊಳ್ಳೋಣ. ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಮಳೆ ನೀರು ನಮಗ ಯಾವಾಗ ಸಿಗ್ತದಲ್ಲ ಅದನ್ನ ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಮ್ಮ ಎಲ್ಲಾ ಹೊಲ ಗದ್ದೆಗಳನ್ನ ನಾವು ಈಗ ರಿಪೇರಿ ಮಾಡಿಕೊಂಡು ಒಡ್ಡು ವಾರಿ ಏನು ಒಡೆದು ಹೋಗಿದ್ದು ಅಂತಂದ್ರ ಅವುಗಳನ್ನ ಚಲೋತ್ನಾಗೆ ಬಂದೋಬಸ್ತ್ ಮಾಡಿಕೊಂಡು ಇಟ್ಕೊಳ್ಳೋದ್ರ ಕಡೆ ಗಮನ ಹರಿಸೋಣ. ಯಾರು ಇನ್ನೂ ಮಾಗಿ ಉಳುಮೆ ಮಾಡಿಲ್ಲ ಅವರು ಆಳವಾದಂತಹ ಮಾಗಿ ಉಳುಮೆ ಮಾಡಬೇಕು. ಹಂಗ್ ಮಾಡೋದ್ರಿಂದ ಈಗೇನು ಅವಕಾಳಿ ಮಳೆಗಳ ಸಮಯ ಅದ, ಇಲ್ಲಿ ನಿಮಗ ಬಹಳ ಅನುಕೂಲ ಆಗ್ತದ. ಮಳೆ ಬಂದಾಗ ಮಳೆ ನೀರು ನೆಲದೊಳಗ ಇಂಗುವಂತಹ ಒಂದು ಕೆಲಸ ಆಗ್ತದ. ಮಣ್ಣು ಮತ್ತ ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾದಂತಹ ಒಂದು ಕೆಲಸ ನಮ್ಮ ರೈತರ ಪಾಲಿಗೆ. ಮೇಲ್ಮಣ್ಣು ಅದು ಕೆನೆಭರಿತವಾದಂತಹ ಒಂದು ಮೇಲ್ಮಣ್ಣು ಅಂತ ಹೇಳಿ ಹೇಳಬಹುದು. ಅದರೊಳಗೆ ಎಲ್ಲಾ ಪೋಷಕಾಂಶಗಳು ಇರ್ತಾವ. ಅಂಥ ಪೋಷಕಗಳಿಂದ ಸಮೃದ್ಧವಾಗಿರುವಂತಹ ಮೇಲ್ಮಣ್ಣು, ಅದರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಒಂದು ಪರಿಸರ ವ್ಯವಸ್ಥೆ ಅಲ್ಲಿರ್ತದ. ಆ ಸೂಕ್ಷ್ಮಾಣು ಜೀವಿಗಳ ಕೆಲಸದಿಂದ ಪೋಷಕಾಂಶಗಳು ಬೆಳೆಗಳಿಗೆ ಸರಿಯಾದ ಕಾಲಕ್ಕೆ ಸರಿಯಾದ ಪ್ರಮಾಣದೊಳಗ ಸಿಗುವಂತಹ ಒಂದು ಕೆಲಸ ಆಗ್ತಾ ಇರ್ತದ. ಅಂಥ ಒಂದು ಪರಿಸರ ವ್ಯವಸ್ಥೆಯನ್ನ, ಮಣ್ಣಿನೊಳಗಿರುವಂತಹ ಒಂದು ಪರಿಸರ ವ್ಯವಸ್ಥೆಯನ್ನ ನಾವು ಕಾಪಾಡಿಕೊಂಡು ಹೋಗುವುದಕ್ಕೆ ನಮ್ಮ ಕೈಲಾದಂತಹ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡಬೇಕು. ವಿಶೇಷವಾಗಿ ನಮ್ಮ ಬೆಳೆ ಉಳಿಕೆಗಳೇನಿರ್ತಾವ, ಅದು ತೊಪ್ಪಲಿರಬಹುದು, ರೌದಿರಬಹುದು, ತೊಗಟಿರಬಹುದು, ಏನೇ ಇರಬಹುದು, ಅಂಥ ಏನು ಪದಾರ್ಥಗಳಿರ್ತಾವ ಅವುಗಳನ್ನ ನಾವು ನೆಲದೊಳಗ ಬೆರೆಸುವಂತ ಒಂದು ಕೆಲಸವನ್ನ ಮಾಡಬೇಕು. ಇಂಥ ಏನು ಬೆಳೆ ಉಳಿಕೆಗಳಿರ್ತಾವಲ್ಲ, ಅವು ಜಲ್ದಿ ಮಣ್ಣಿನ ಜೊತೆಗೆ ಒಂದಾಗುವಂಗ ಮಾಡೋದಕ್ಕೆ ಬ್ಯಾಕ್ಟೀರಿಯಾಗಳ ಒಂದು ಕಲ್ಚರ್ ಸಿಗ್ತಾ ಇರ್ತದ. ಅದನ್ನ ರೈತ ಸಂಪರ್ಕ ಕೇಂದ್ರದೊಳಗೂ ತಾವು ಪಡಿಬಹುದು. ಆಮೇಲೆ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಗಳೇನದಾವ ಅಲ್ಲೂ ಕೂಡ ಸಿಗ್ತದ. ಆಮೇಲೆ ಕೃಷಿ ಮಹಾವಿದ್ಯಾಲಯಗಳು ಎಲ್ಲೆಲ್ಲದಾವ ಅಲ್ಲಿ ತಾವು ಸಂಪರ್ಕ ಮಾಡಿ ಇಂಥ ಕಲ್ಚರ್ ತೆಗೆದುಕೊಂಡು ಬಂದು ತಮ್ಮ ಹೊಲದೊಳಗ ಬಳಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ತಮ್ಮ ಹೊಲದೊಳಗೆ ಗೊಬ್ಬರ ತಯಾರಾಗ್ತದ. ಯಾವುದೇ ಒಂದು ಹೆಚ್ಚಿನ ಪ್ರಯತ್ನ ಇರಲಾರದೆ ತಮಗ ಉತ್ತಮವಾದಂತಹ ಒಂದು ಪೋಷಕಾಂಶಗಳು ಮಣ್ಣಿನೊಳಗ ಬೆರೆತು ಮಣ್ಣು ಸಮೃದ್ಧ ಆಗ್ತದ. ಈ ಕೆಲಸವನ್ನ ತಾವು ಬಂದೋಬಸ್ತಾಗಿ ಮಾಡಿಕೊಳ್ಳಬೇಕಾಗ್ತದ. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ April 2 ಬರುವ ಮಂಗಳವಾರ April 8 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳುವುದಂತಂದ್ರ, ತಮಗ ಈಗಾಗಲೇ ಈ ಬಗ್ಗೆ ಒಂದು ಸೂಚನೆ ಸಿಕ್ಕಂಗಾಗ್ಯದ. 2 ವಾತಾವರಣದ ಸಿಸ್ಟಮ್ಗಳು ತಯಾರಾಗ್ಯಾವ. ಮರಾಠವಾಡ ಮತ್ತು ಸುತ್ತಮುತ್ತಲ ಸೈಕ್ಲಾನಿಕ್ ಸರ್ಕ್ಯುಲೇಷನ್ ಸುಳಿಗಾಳಿ ಇದೆ. ಅದರ ನಂತರ ಈ ಸುಳಿಗಾಳಿಯ ಮೇಲೆ ಕರ್ನಾಟಕದಿಂದ ತಮಿಳುನಾಡಿನ ತನಕನೂ ಒಂದು ಮಾರುತಗಳ ಸಾಲು, ಮೋಡಗಳ ಸಾಲು ಹೋಗ್ತದೆ. ಇದನ್ನ ಟ್ರಫ್ ಅಂತ ಹೇಳಿ ಕರೀತಾ ಇದ್ದಾರೆ. ಈ 2 ವ್ಯವಸ್ಥೆಗಳು ಏನ್ ಮಾಡ್ತಾವ ಅಂತಂದ್ರ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಿಂದ ಬರುವಂತಹ ತೇವಾಂಶ ಭರಿತವಾದಂತಹ ಮಾರುತಗಳನ್ನ ಹಿಡಿದು ಸಂಗಮಿಸಿ ಅಲ್ಲಿ ಮಳೆ ತರುವಂತಹ ಒಂದು ಕೆಲಸವನ್ನ ಮಾಡ್ತಾವ. ಹೀಗಾಗಿ ಈ ಟ್ರಫ್ ಇರುವಂತಹ ಏನು ಪ್ರದೇಶದ ಕರ್ನಾಟಕದಿಂದ ತಮಿಳುನಾಡಿನ ತನಕನು, ಆಮೇಲೆ ಮಹಾರಾಷ್ಟ್ರದ ಮರಾಠವಾಡ, ವಿದರ್ಭ ಈ ಪ್ರದೇಶಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡ್ತಾವ. ಈ ರೀತಿಯಾದಾಗ ಮಳೆ ಆಗಬೇಕು ನಮ್ಮಲ್ಲಿ, ಅಂಥದೇ ಒಂದು ವಾತಾವರಣವನ್ನ ನಾವು ಈ ವಾರ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಗುರುವಾರ ಮತ್ತು ಶುಕ್ರವಾರ April 3 and 4 ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗುವುದು. ನೆನಪಿಡ್ರಿ, ಮಳೆಗಳು ಬಹಳ ವೈಲೆಂಟ್ ಇರ್ತಾವ ಅಂತಂದ್ರೆ ಗುಡುಗು, ಮಿಂಚು, ಸಿಡಿಲುಗಳಿಂದ ಕೂಡಿದಂತಹ ಮಳೆಗಳಿರ್ತಾವ. ಇದರ ಬಗ್ಗೆ ತಾವು ಬಹಳ ಜಾಗ್ರತೆ ವಹಿಸಬೇಕಾಗ್ತದೆ. ಈ 2 ದಿವಸಗಳನ್ನು ಬಿಟ್ಟರೆ ಉಳಿದ ದಿನಗಳಲ್ಲಿ ಒಣ ವಾತಾವರಣನೇ ಇರ್ತದೆ. ಆದರೂ ಕೂಡ ಹೆಚ್ಚು ಕಡಿಮೆ ಶನಿವಾರ ಒಂದನ್ನು ನಾವು ಇದಕ್ಕೆ ಜೋಡಿಸೋಣ. 3, 4 and 5 ಶನಿವಾರದ ದಿವಸ ಕೆಲವು ಜಿಲ್ಲೆಗಳಲ್ಲಿ ಮೋಡ ಮುಸುಕಿದಂತಹ ವಾತಾವರಣ ಇರಬಹುದು, ಮೋಡ ಕವಿದಂತಹ ವಾತಾವರಣ ಇರಬಹುದು, ಅಲ್ಪ ಸ್ವಲ್ಪ ಮಳೆ ಕೂಡ ಆಗುವುದು. ಇದನ್ನು ಬಿಟ್ಟರೆ 2 ದಿವಸ ಮಾತ್ರ, ಗುರುವಾರ ಮತ್ತು ಶುಕ್ರವಾರ, 3 and 4 ತಾವು ಈ ಮಳೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಉಳಿದ ದಿನಗಳಲ್ಲಿ ಏನದ, ಒಣ ಬಿಸಿಲಿನ ವಾತಾವರಣ ಇರ್ತದೆ. ಮಳೆಯಾಗುವಂತಹ ಸಾಧ್ಯತೆಗಳು ಈ 3-4 ದಿನಗಳಲ್ಲಿ 10-15 ಅನ್ನುವಂತಹ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಬುಧವಾರ 2 ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರ್ತದೆ, ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಗುರುವಾರ ಮತ್ತು ಶುಕ್ರವಾರ ಈ 2 ದಿವಸದ್ದು ನಾನು ತಮಗೆ ಮಳೆಯ ಸಾಧ್ಯತೆ ಬಗ್ಗೆ ಹೇಳ್ತೀನಿ. ಕಲಬುರಗಿ ಜಿಲ್ಲೆ ಒಳಗ 3 and 4 ಮಳೆಯಾಗುವಂತಹ ಸಾಧ್ಯತೆಗಳು 80-85%, ಬೀದರ್ ಜಿಲ್ಲೆ ಒಳಗೆ 80%, ರಾಯಚೂರು ಜಿಲ್ಲೆ ಒಳಗೆ 85%, ವಿಜಯಪುರ ಜಿಲ್ಲೆ ಒಳಗೆ 50-75%, ಕೊಪ್ಪಳ ಜಿಲ್ಲೆ ಒಳಗೆ 80%, ಯಾದಗಿರಿ ಜಿಲ್ಲೆ ಒಳಗೆ 85%, ಬಳ್ಳಾರಿ ಜಿಲ್ಲೆ ಒಳಗೆ 85%, ಬಾಗಲಕೋಟೆ ಜಿಲ್ಲೆ ಒಳಗೆ 50-75%, ಸೊಲ್ಲಾಪುರ ಜಿಲ್ಲೆ ಒಳಗೆ 30-60%,